ತ್ರೈಲೋಕ ಸುಂದರಿ ಎಂಬ ಹೊಸ ಜೌವನದ ಅಬಲೆ ತಬರಲು ಹೊಸ ಜೌವನದ ಅಬಲೆ ತಬರಲು ಸುಮದ ಗಂಧವ ಪಸರಿಸಿ ಗಂಧವ ಪಸರಿಸಿ ಗಂಧವ ಪಸರಿಸಿ ನವ ಕುಸುಮದ ನವ ಕುಸುಮದ ಗಂಧವ ಪಸರಿಸಿ ಗಂಧವ ಪಸರಿಸಿ ಗಂಧವ ಪಸರಿಸಿ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಕುಸುಮದ ನವ ಕುಸುಮದ ಗಂಧವ ಪಸರಿಸಿ ಗಂಧವ ಪಸರಿಸಿ ಗಂಧವ ಪಸರಿಸಿ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ ಸುಮಗಳ ಕೊಯ್ಯುತ್ತಲೇ Thank you.

ಸೊಗಸಿನ ಮುಂಗುರುಳ್, ಸೊಗಸಿನ ಮುಂಗುರುಳ್ ಮರಿದುಂಬಿಯೇ ಮರಿದುಂಬಿಯೇ ಮರಿದುಂಬಿಯೇ. ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ತುಂಬಿಯೇ. ಬಪ್ಪ ಬಗೆ ನೋಡೆ ನಲಿವಳ್ ಕುಣಿವಳ್ ನಲಿವಳ್ ಕುಣಿವಳ್ ಯೌವನ ತುಂಬಿಯೇ ಯೌವನ ವರಿಸೆನ್ನ ನೀನು ಪರಿಸನ್ನಾನಿ ಸುಪ್ರೀತಳಾಗೋ ನಿರ್ಭೀತಳಾಗೋ ಮೃದು ಮಾತನಾಡಿ ಮದನಾತುರವನು ಬಿಡೋ ವರಿಸೆನ್ನಾನಿ ಸುಪ್ರೀತಳಾಗು ನಿರ್ಭೀತಳಾಗು ಮೃದು ಮಾತನಾಡೆ ಮದನಾತುರವನು ಬಿಡೇ ಸೋತೆನು ಮಹೇಶ್ವರಿಗೆ ಮಂಗಲೋ

ಕನ್ನಡ, ತುಳು, ಕೊಂಕಣಿ ಹೀಗೆ ವಿವಿಧ ಭಾಷೆಗಳಲ್ಲಿರುವ ನಮ್ಮ ಧ್ವನಿ ಭಂಡಾರದಲ್ಲಿ ಲಭ್ಯವಿರುವ ಚಿತ್ರಗೀತೆ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆಗಳನ್ನು ನೀವು ಸಮ್ಮಿಶ್ರವಾಗಿ ಬಳಸಿಕೊಳ್ಳಬಹುದು. ಆಯ್ಕೆಗೊಂಡ ಕೇಳುಗರನ್ನು ಧ್ವನಿ ಮುದ್ರಣಕ್ಕಾಗಿ ನಿಲಯಕ್ಕೆ ಆಹ್ವಾನಿಸಲಾಗುವುದು. ನಿಮ್ಮ ಆಯ್ಕೆಯ ಹಾಡುಗಳಿಗೆ ಸಂಬಂಧಿಸಿದಂತೆ ನಿಮ್ಮದೇ ಭಾವ ಅನುಭವಗಳನ್ನು ಹಂಚಿಕೊಳ್ಳುತ್ತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನೀವು ತಕ್ಷಣ ಮಾಡಬೇಕಾದುದು ಇಷ್ಟೇ. ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ನೀವು ಇಷ್ಟಪಡುವ 5 ಅಥವಾ 6 ಹಾಡುಗಳು ಯಾವುವೆಂದು ನಮಗೆ ತಿಳಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು, ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ, ಮಂಗಳೂರು, 5750004. ವಿನೂತನ ಕಾರ್ಯಕ್ರಮ ನನ್ನ ರಾಗತಾನ ಪಲ್ಲವಿ, ನಿಮ್ಮದೇ ಮನದ ಮಾತುಗಳೊಂದಿಗೆ ನಿಮ್ಮಿಷ್ಟದ ಹಾಡುಗಳು. ಆನಂದಮಯ ನನ್ನ ರಾಗತಾನ ಪಲ್ಲವಿ. ಈಗ ಎಸ್ ಜಾನಕಿ ಅವರು ಹಾಡಿದ ಭಕ್ತಿಗೀತೆ ಕೇಳೋಣ. ನಂದಿನಿ ಸುತೆಗೆ ದುರ್ಗೆಗೆ ಚೆಲುವೆಗೆ ಅಂದದ ಹೂಗಳ ಸಂಭ್ರಮದಿಂದ